ತಾಯಿ ಮನೆಗೆ ಬಂದ ಜಗ ಜಾತಿ ತನಗೆ ತಂದ ಎಲ್ಲರ ಮನವ ದನವನು ಬಂದ ದಿವ್ಯ ಶಿಕ್ಷಯ ನೀಡಲು ಬಂದ ಆವಾವ ಭಾವಕ್ಕೆ ತಕ್ಕಂತೆ ಕಂದ ಆದಿಮೂಲನೆ ತಾನು ಎನ್ನು ತನಿಂದ ತಾಯಿ ಮನೆಗೆ ಬಂದ ಪಾವನ ಬಾಯಿತು ನಮ್ಮಯ ಮನಮನ ಪಾದ ಗೋಳಿಯಿಂದ ಪಾಪವು ಕಳೆಯಿತು ಜನುಮದ ಸಾಟಕ ಎಂದೇ ಆಗಿತು ಚೈತನ್ಯ ದಾಸನಿಗೆ ದರ್ಶನ ಸಿಕ್ಕಿತು ತಾಯಿ ಮನೆಗೆ